ಆಕಾಶವಾಣಿ ಕಲಬುರಗಿ, ಸಮಯ 6:51. ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ಹಳೆಯ ಹೊನ್ನು. ಅಂತಾರಾಷ್ಟೀಯ ಸಿರಿಧಾನ್ಯಗಳ ವರ್ಷಾಚರಣೆ ಸಂದರ್ಭದಲ್ಲಿ ಕಿರುಧಾನ್ಯಗಳ ಮಹತ್ವವನ್ನು ಸಾರುವ ವಿಶೇಷ ಸರಣಿ. ಚಿಕ್ಕಮಗಳೂರಿನ ರೈತ ಉದ್ಯಮಿ ಮಂಜುನಾಥ್ ಅವರಿಂದ ಸಿರಿಧಾನ್ಯಗಳ ಕುರಿತು ಭಾಷಣ. ತದನಂತರ ಅಣವಿರೆಯ ವಸ್ತ್ರದ್ಮಠ್ ಮತ್ತು ಸಂಘಟನೆಗಳಿಂದ ತತ್ವಪದಗಳನ್ನು ಕೇಳುವಿರಿ. ಮೊದಲಿಗೆ ಕೆಲವು ಜಾಹೀರಾತುಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಸೋಲಾಪುರ ಜಿಲ್ಲೆಯಲ್ಲಿ NABH ವ NABL ಮಾನ್ಯತಾ ಪ್ರಾಪ್ತ ಏಕಮೇವ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಅತ್ಯಾಧುನಿಕ ಉಪಚಾರ, ಸರ್ವೋತ್ಕೃಷ್ಟ ಆರೋಗ್ಯ ಸೇವಾ. ಅಶ್ವಿನಿ ಸಹಕಾರಿ ರುಗ್ಣಾಲಯ, ಉತ್ತರ ಸದರ ಬಜಾರ್, ಸೋಲಾಪುರ. ಫೋನ್ 0217-231-9900. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀ ಕ್ಷೇತ್ರದ ಶ್ರೀ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿಯವರ ಅನಾಥಾಲಯ ಮತ್ತು ಅನಾಥ ಮಕ್ಕಳ ಕುಟೀರದಲ್ಲಿ 1-PUC ವಿದ್ಯಾಭ್ಯಾಸ ಮಾಡಲು ಉಚಿತ ಶಿಕ್ಷಣ ಹಾಗೂ ಊಟ ವಸತಿ ವ್ಯವಸ್ಥೆ ಇದೆ. ಬಡತನದ ಹಿನ್ನೆಲೆಯ ಪೋಷಕರು ಮಕ್ಕಳನ್ನು ಸೇರಿಸಲು ಸಂಪರ್ಕಿಸಿ 9972622390 ಅಥವಾ 9845450395. ಈಗ ಕೇಳೋಣ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಯಾದಗಿರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗೆ ಮಳೆಯಾಗುವ ಸಾಧ್ಯತೆಗಳು 10%. ಕೊಪ್ಪಳ ಜಿಲ್ಲೆಯೊಳಗೆ 20% ಮತ್ತು ಬಳ್ಳಾರಿ ಜಿಲ್ಲೆಯೊಳಗೆ 15% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಅತಿ ಹಗುರದಿಂದ ಹಗುರವಾಗಿ ಮಳೆ ಆಗಬಹುದು. ಈ ಮಳೆಯ ಜೊತೆಗೆ ಅಲ್ಲಲ್ಲಿ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಉಳಿದ ಜಿಲ್ಲೆಗಳಲ್ಲಿ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕಷ್ಟಗಳೆಂದು ಕಡೆಗಣಿಸದಿರಿ. ಸಿರಿಧಾನ್ಯಗಳು ಇವು ಸಿರಿಧಾನ್ಯಗಳು, ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ. ಕಿರಿಧಾನ್ಯಗಳು ಇವು ಸಿರಿಧಾನ್ಯಗಳು, ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ. ವಿಶ್ವಸಂಸ್ಥೆ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವನ್ನಾಗಿ ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ವಿಶ್ವದ ಜನಜೀವನದ ಕ್ಷೇಮಾಭ್ಯುದಯದಲ್ಲಿ ಸಿರಿಧಾನ್ಯಗಳ ಮಹತ್ವವನ್ನು ಕುರಿತು ಜಾಗೃತಿ ಮೂಡಿಸುವ ವಿಶೇಷ ಸರಣಿ. ವಿಶೇಷ ಸರಣಿ ಹಳೆಯ ಹೊನ್ನು. ಹಳೆಯ ಹೊನ್ನು ಸಿರಿಧಾನ್ಯಗಳ ಬೇಸಾಯ ಹಾಗೂ ವ್ಯವಹಾರಗಳ ಬಗೆಗಿನ ಎಲ್ಲ ಅಂಶಗಳ ಮೇಲೆ ಬೆಳಕು ಚೆಲ್ಲುವ ಸಮಗ್ರ ಸರಣಿ ಹಳೆಯ ಹೊನ್ನು. ಹಳೆಯ ಹೊನ್ನು ಇಂದಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ರೈತ ಹಾಗೂ ಉದ್ಯಮಿಯಾದ ಮಂಜುನಾಥ್ ಅವರ ಮಾತುಗಳನ್ನು ಕೇಳೋಣ. ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತರ ಪಾದವ ತೋರಿಸಯ್ಯ, ಆತನ ತನು ಶುದ್ಧ, ಆತನ ಮನ ಶುದ್ಧ, ಆತನ ಭಾವ ಶುದ್ಧ, ಆತನ ಮನೆಯ ಒಕ್ಕು ಲಿಂಗಾರ್ಚನೆ ಮಾಡುವ ಗುರು ಪಾವನ ನೋಡ ಅಂತೇಳಿ 12ನೇ ಶತಮಾನದ ನಮ್ಮ ಶರಣರು ಕೃಷಿಕನ ಬಗ್ಗೆ ಮಾತನಾಡಿರ್ತಕ್ಕಂತ ಮೇಲ್ಸ್ತರದ ಮಾತುಗಳನ್ನ ನೋಡ್ತಾ ಇದ್ದಾಗ ನನಗನ್ನಿಸ್ತದೆ 900 ವರ್ಷಗಳ ಹಿಂದೆ ಕೃಷಿಗೆ ಕೊಟ್ಟಂತ ಮಹತ್ವವನ್ನ 21ನೇ ಶತಮಾನ ಮುಗಿಸಿ 22ನೇ ಶತಮಾನದ ಹತ್ರ ದಾಪಕಾಲಿಡ್ತಕ್ಕಂತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಕೃಷಿಯಿಂದ ವಿಮುಖನಾಗ್ತಕ್ಕಂತ ಒಂದು ದುರಂತ ನಮ್ಮ ದೇಶದ ದೌರ್ಭಾಗ್ಯ ಅಂತೇಳಿ ನಾನಾದ್ರೂ ಕೂಡ ಭಾವಿಸ್ತಾ ಸರ್ಕಾರದ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರತಕ್ಕಂತ ಇಂಥ ಒಂದು ವಿಶ್ವವಿದ್ಯಾಲಯಗಳ ಇಂದಿನ ದಿನಮಾನಗಳಲ್ಲಿ ತುಂಬಾ ಅನಿವಾರ್ಯತೆ ಅಂತ ನಾನಾದ್ರೂ ಕೂಡ ಭಾವಿಸ್ತಾ ನನ್ನ ಹೆಸರು ಮಂಜುನಾಥ್ ಅಂತೇಳಿ, ನನ್ನ ವಿದ್ಯಾಭ್ಯಾಸ 9ನೇ ತರಗತಿ, ನಾನು ಮೂಲತಃ ಕೃಷಿಕ, ಈಗ ಕೃಷಿಯಿಂದ ಒಂದು ಉದ್ಯಮಕ್ಕೆ ಬಂದಿದ್ದೇನೆ. ನಂದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು, ಒಂದು ಪುಟ್ಟ ಹಳ್ಳಿ, ಶ್ರೀಕವಿ ಲಕ್ಷ್ಮೀಶ ಕವಿ ಹುಟ್ಟಿದಂತ ಒಂದು ಹಳ್ಳಿ. ಆ ಹಳ್ಳಿನಲ್ಲಿ ನಾನು ಮೂಲತಃ ಕೃಷಿಕ, ನಾನು ಬಿತ್ತಿ ಉತ್ತಿ ಬೆಳೆದು ಇವತ್ತು ತಮ್ಮ ಮುಂದೆ ನಾನೊಬ್ಬ ಸಣ್ಣ ಉದ್ಯಮಿಯಾಗಿ ನಿಂತಿದ್ದೀನಿ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ತಮ್ಮ ಹತ್ರ ಹೇಳ್ತಾ ಇದ್ದೇನೆ. ಬಂಧುಗಳೇ, ಒಬ್ಬ ರೈತ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ನನ್ನ ದೃಷ್ಟಿಯಲ್ಲಿ ತುಂಬಾ ಪರಿಶ್ರಮ, ಪ್ರಾಮಾಣಿಕತೆ ಮತ್ತೆ ಸಮಯಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಒಬ್ಬ ರೈತ ಯಶಸ್ವಿ ರೈತನಾಗಲಿಕ್ಕೆ ಕಾರಣ ಅಂತೇಳಿ ನಾನಾದ್ರೂ ಕೂಡ ಭಾವಿಸ್ತಾ. ನಮ್ಮಲ್ಲಿ ತುಂಬಾ ಬೆಳೀತಕ್ಕಂತ ಬೆಳೆಗಳು ಅಂತ ಹೇಳಿದ್ರೆ ತೆಂಗು ಮತ್ತೆ ಅಡಿಕೆ. ಅವು ಆಹಾರದ ಬೆಳೆಗಳಲ್ಲ, ಅದು ವಾಣಿಜ್ಯ ಬೆಳೆಗಳು. ವಾಣಿಜ್ಯ ಬೆಳೆಗಳು ಅಂತ ಹೇಳಿದ್ರೆ ಹಣ ತಂದು ಕೊಡ್ತಕ್ಕಂತ ಒಂದು ಬೆಳೆ. ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಆಹಾರ. ಆ ಆಹಾರವನ್ನ ನಮಗೇನಾದ್ರೂ ಈ ಉತ್ತರ ಕರ್ನಾಟಕದ ಭಾಗದ ತಮ್ಮ ರೈತರುಗಳು ಬೆಳೆದು ಕೊಡದೆ ಹೋಗಿದ್ರೆ ನಾವು ಅಡಿಕೆ ತಿಂದು ಸಾಯ್ಬೇಕಿತ್ತು, ಇಲ್ಲ ಕೊಬ್ಬರಿ ತಿಂದು ಸಾಯ್ಬೇಕಿತ್ತು. ಯಾಕೆಂದ್ರೆ ನಮ್ಮಲ್ಲಿ ಎಲ್ಲ ಹಣದ ಹಿಂದೆ ಹೊರಟೋಗ್ಬಿಟ್ಟಿದ್ದಾರೆ, ಅಲ್ಲಿ ಆಹಾರದ ಬೆಳೆಗಳು ಯಾವುದು ಇಲ್ಲ. ಇದನ್ನ ಮನಗಂಡಂತ ಸಂದರ್ಭದಲ್ಲಿ ನಾನು ಹೀಗೆ ದಾರಿನಲ್ಲಿ ಹೋಗುವಾಗ ಒಂದು ಪೇಪರ್ ಬಿದ್ದಿರ್ತದೆ. ನನಗೆ ಓದ್ತಕ್ಕಂತ ಹವ್ಯಾಸ ಜಾಸ್ತಿ ನನಗೆ. ಆ ತುಂಡು ಪೇಪರ್ ಬಿದ್ದಂತ ಸಂದರ್ಭದಲ್ಲಿ ಅದನ್ನ ಎತ್ತಿಕೊಂಡು ನೋಡಿದಂತ ಸಂದರ್ಭದಲ್ಲಿ ಎರಡು ವಿಷಯಗಳು ಪ್ರಮುಖವಾಗಿ ಆ ಪೇಪರ್ ನಲ್ಲಿ ಇತ್ತು. ಆ ಶೀರ್ಷಿಕೆ ಈಸೂರು ಅಪ್ಪಳ ಮಾಡಿತಲ್ಲೋ ಸಪ್ಪಳ ಅನ್ನೋ ಒಂದು ಶೀರ್ಷಿಕೆನಲ್ಲಿ ಅದನ್ನ ಕೆದಕಿ ಓದ್ದಂತ ಸಂದರ್ಭದಲ್ಲಿ ಚಿಂತಾಮಣಿ ಹತ್ರ ಒಂದು ಈಸೂರು ಅಂತೇಳಿ ಒಂದು ಸಣ್ಣ ಗ್ರಾಮ, ಆ ಗ್ರಾಮದಲ್ಲಿ ಮಹಿಳೆಯರ ಸ್ವಸಹಾಯ ಗುಂಪು. ಆ ಸ್ವಸಹಾಯ ಗುಂಪಿನಲ್ಲಿ ಆ ಮಹಿಳೆಯವರು ತಾವು ಕೂಲಿ ಮಾಡದಂತ ಹಣದಿಂದ ಕೂಡಿಟ್ಟ ಹಣನ ಒಂದು ಬ್ಯಾಂಕಿಗೆ ಜಮಾ ಮಾಡ್ಲಿಕ್ಕೆ ಹೋಗ್ತಾರೆ. ಜಮಾ ಮಾಡಿಕ್ಕೆ ಹೋಗದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ವ್ಯವಸ್ಥಾಪಕರು ಅಂದ್ರೆ ಬ್ಯಾಂಕಿನ ಮ್ಯಾನೇಜರು ಆ ಮಹಿಳೆಯವ್ರನ್ನ ಪ್ರಶ್ನೆ ಮಾಡ್ತಾರೆ. ಏನ್ ಪ್ರಶ್ನೆ ಮಾಡ್ತಾರೆ? ನೀವು ಏನ್ ಕೆಲಸ ಮಾಡ್ತೀರಾ? ಈ ಹಣ ಎಲ್ಲಿಂದ ಬರುತ್ತದೆ? ಈ ಹಣ ಏಕೆ ಕೂಡಿಡ್ತೀರಾ ಅಂತ ಕೇಳ್ತಾರೆ. ಆ ಮಹಿಳೆ ಹೇಳ್ತಾಳೆ, ನೋಡಿ ಸ್ವಾಮಿ, ನಾವೆಲ್ಲ ಕೂಲಿ ಮಾಡ್ತಕ್ಕಂಥ ಜನ, ಕೂಲಿಯಿಂದ ಬಂದಂತ ಹಣನ ಸ್ವಸಹಾಯ ಸಂಘದ ಹೆಸರಿನಲ್ಲಿ ಕೂಡಿಟ್ರೆ ಅದಕ್ಕೆ ತಾವು ಒಂದಿಷ್ಟು ಇಂತಿಷ್ಟು ಹಣ ಅಂತೇಳಿ ಸರ್ಕಾರದಿಂದ ಒಂದಿಷ್ಟು ಸಬ್ಸಿಡಿ ಬರ್ತದೆ. ಆ ಬಂದಂತ ಹಣದಲ್ಲಿ ತಾವು ಬೇರೆ ಏನಾದ್ರೂ ಒಂದು ಜೀವನ ಮಾಡಬಹುದು ಅನ್ನೋ ಒಂದು ಪರಿಕಲ್ಪನೆ ಇಟ್ಟು ತಮ್ಮ ಬ್ಯಾಂಕ್ನಲ್ಲಿ ಹಣನ ಜಮೆ ಮಾಡ್ತೀವಿ ಅಂತೇಳಿ ಆ ಮಹಿಳೆ ಹೇಳದಂತ ಸಂದರ್ಭದಲ್ಲಿ ಆ ಬ್ಯಾಂಕಿನ ವ್ಯವಸ್ಥಾಪಕರು, ನೋಡಮ್ಮ, ಈ ಹಣನ ನೀನು ಕೂಡಿಡಬೇಡ, ಈ ಹಣಕ್ಕೆ ಇಂತಿಷ್ಟು ಸಾಲ ಅಂತೇಳಿ ಸಾಲದ ರೂಪದಲ್ಲಿ ನಮ್ಮ ಬ್ಯಾಂಕ್ ನಿಮಗೆ ಕೊಡ್ತದೆ, ನೀವು ಒಂದು ಕೆಲಸ ಮಾಡ್ಲಿಕ್ಕೆ ಆಗ್ತದ ಅಂತ ಕೇಳ್ತಾರೆ. 14 ಜನ ಮಹಿಳೆಯರನ್ನ ಒಂದು ಟ್ರೈನಿಂಗ್ ಸೆಂಟರ್ ಕಳಿಸ್ತಾರೆ. ಅಲ್ಲಿಂದ ಅವರು ತರಬೇತಿ ಪಡೆದ ನಂತರ ಮತ್ತೆ ಬ್ಯಾಂಕಿಗೆ ಬರ್ತಾರೆ ಸರ್ಟಿಫಿಕೇಟ್ ತಗೊಂಡು. ಆ ತರಬೇತಿಯಿಂದ ಬಂದಂತ ಮಹಿಳೆಯರನ್ನ ಒಟ್ಟುಗೂಡಿಸಿ ಒಂದು ಸಣ್ಣ ಪ್ರಮಾಣದ ಒಂದು ಮೀಟಿಂಗ್ ಮಾಡ್ತಾರೆ. ಅವ್ರಿಗೆ ಏನ್ ಟ್ರೈನಿಂಗ್ ಕಳಿಸ್ತಾರೆ ಅಂತ ಹೇಳಿದ್ರೆ, ಹಪ್ಪಳ ಮಾಡಿ ಹಪ್ಪಳನ ಮಾರ್ಲಿಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಮಾಡತಕ್ಕಂತ ಒಂದು ತರಬೇತಿಯನ್ನ ಅವ್ರಿಗೆ ಕೊಡಿಸಿರ್ತಾರೆ. ಆ ತರಬೇತಿ ಕೊಡಿಸಿದಂತ ಸಂದರ್ಭದಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಸಂಪನ್ಮೂಲ. ಸಂಪನ್ಮೂಲ ಅಂತ ಹೇಳಿದ್ರೆ ಹಣ, ಅದಕ್ಕೆ ಬೇಕಾಗ್ತಕ್ಕಂತ ಹಣನ ನಾನು ಒದಗಿಸಿಕೊಡ್ತೇನೆ, ನಾನು ಬ್ಯಾಂಕ್ ವತಿಯಿಂದ ಸಾಲ ಕೊಡ್ತೇನೆ, ನೀವು ಅದನ್ನ ಸಾಲ ಪಡೆದು ನಮಗೆ ಅದನ್ನ ಮರುಪಾವತಿ ಮಾಡಿ ಅಂತೇಳಿ ಅವರಿಗೆ ಆತ್ಮವಿಶ್ವಾಸ ತುಂಬುತ್ತಾ ಆ ಮ್ಯಾನೇಜರ್ ಸಾಲ ಮಂಜೂರಿ ಮಾಡ್ತಾರೆ. ಸಾಲ ಮಂಜೂರಾತಿ ಮಾಡಿದಂತ ಸಂದರ್ಭದಲ್ಲಿ ಆ ಮಹಿಳೆಯವರು ಕಾರ್ಯಪ್ರವೃತ್ತರಾಗ್ತಾರೆ. ಏನು ಕಾರ್ಯಪ್ರವೃತ್ತರು ಅಂತಂದ್ರೆ, ಹಪ್ಪಳ ಮಾಡ್ಲಿಕ್ಕೆ ತರಬೇತಿ ಪಡ್ಕೊ ಬಂದಿರ್ತಾರೆ. ಆ ಹಪ್ಪಳದ ಸಣ್ಣ ಉದ್ಯಮನ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಕೊಟ್ಟಂತ ಸಾಲ 2 ಲಕ್ಷ ರೂಪಾಯಿಗಳು. ಬ್ಯಾಂಕಿನ ವ್ಯವಸ್ಥಾಪಕರು 2 ಲಕ್ಷ ರೂಪಾಯಿ ಹಣನ ಸಾಲ ಕೊಟ್ಟಿರ್ತಾರೆ. ಕಾರ್ಯಪ್ರವೃತ್ತರಾಗಿರ್ತಕ್ಕಂತ ಮಹಿಳಾ ಸಂಘ ದಿನ ಕಳೆದಂತೆ ಹಪ್ಪಳದ ಉದ್ಯಮನ ಜಾಸ್ತಿ ಮಾಡ್ತಾರೆ. ಅವರಿಗೆ ಜಾಸ್ತಿ ಮಾಡಿದಂತ ಸಂದರ್ಭದಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಅವರಿಗೆ ಚಿಂತೆ ಕಾಡ್ತದೆ. 2 ಲಕ್ಷ ರೂಪಾಯಿ ಆಲ್ರೆಡಿ ನಾವು ಸಾಲ ತಗೊಂಡಿದೀವಿ, ಆ ಸಾಲಕ್ಕೆ ಮರುಪಾವತಿ ಮಾಡ್ಲಿಕ್ಕೆ ಈ ಹಪ್ಪಳ ತಗೊಂಡೋಗೋರು ಯಾರು, ಆ ಚಿಂತೆ ಅವರಲ್ಲಿ ಕಾಡ್ತದೆ. ಚಿಂತೆ ಕಾಡದಂತ ಸಂದರ್ಭದಲ್ಲಿ ಆ ಬ್ಯಾಂಕಿನ ವ್ಯವಸ್ಥಾಪಕರು ಅವರಿಗೆ ಒಂದು ಕಿವಿ ಮಾತನ್ನು ಹೇಳ್ತಾರೆ. ಅವರು ಬೆಂಗಳೂರಿಂದ ಚಿಂತಾಮಣಿಗೆ ಬಂದು ಹೋಗ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ನಾನು ಹೇಳದಂತ ಹೋಟೆಲ್ಗಳು, ನಾನು ಹೇಳದಂತ ಒಂದು ಸಂಘಗಳು ಇವಕ್ಕೆ ನಿಮ್ಮ ಹಪ್ಪಳನ ಪೂರೈಸಿ ಅಂತ ಹೇಳ್ತಾರೆ. ಆಗ ಅವ್ರು ಹೇಳಿದಂತ ಒಂದು ಕಿವಿ ಮಾತು ಮಹಿಳಾ ಸಂಘಟಕರಲ್ಲಿ ಕಾಡ್ತದೆ. ಅವರು ಕೂಡ ಪ್ರಥಮವಾಗಿ ಈ ಟ್ರೈನ್ ನಲ್ಲಿ ಚಿಂತಾಮಣಿಯಿಂದ ಬೆಂಗಳೂರಿಗೆ ಹೋಗ್ತಕ್ಕಂತ ಟ್ರೈನ್ ನಲ್ಲಿ ಪ್ರಥಮವಾಗಿ ಒಂದು 3-4 ಜನ ಮಹಿಳೆಯವರು ಆ ಹಪ್ಪಳದ ಚೀಲಗಳನ್ನ, ಈ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಪ್ಪಳದ ಚೀಲಗಳನ್ನ ತಗೊಂಡು ಹೋಗ್ತಾ ಇರತಕ್ಕಂತ ಸಂದರ್ಭದಲ್ಲಿ ಆ ಇದ್ದಂತ ಪ್ರಯಾಣಿಕರು ಕೂಡ ಕೇಳ್ತಾರೆ, ಆ ಹಪ್ಪಳದ ರುಚಿ ಮತ್ತೆ ಗುಣಮಟ್ಟ ಇವೆರಡನ್ನು ನೋಡದಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ನಮಗೂ ಸ್ವಲ್ಪ ಕೊಡಿ, ನಮಗೂ ಸ್ವಲ್ಪ ಕೊಡಿ ಅಂತ ಹೋಗ್ತಾ ಹೋಗ್ತಾ ಹೋಗ್ತಾ ಹೋಗ್ತಾ ಟ್ರೈನ್ ಅಲ್ಲಿ ಆ ಹಪ್ಪಳ ಎಲ್ಲ ಖಾಲಿ ಆಗ್ತದೆ. ಖಾಲಿ ಆದಂತ ಸಂದರ್ಭದಲ್ಲಿ ಏನು ಬ್ಯಾಂಕಿನ ವ್ಯವಸ್ಥಾಪಕರು ಬೆಂಗಳೂರಿಗೆ ಇಂಥ ಹೋಟೆಲ್ಗೆ ಇಂಥ ಕಡೆ ನೀವು ಹಪ್ಪಳ ಕೊಡಿ ಅಂತ ಹೇಳಿ ಏನ್ ಹೇಳಿರ್ತಾರೆ, ಆ ಹಪ್ಪಳ ಅಲ್ಲಿ ತಲುಪದೇ ಇಲ್ಲ. ತಲುಪದೇ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ಖುಷಿ ಆಗ್ತದೆ ಆ ಹೆಣ್ಮಕ್ಳಿಗೆ, ಇನ್ನೂ ನಾವು ಮಾರುಕಟ್ಟೆ ತಲುಪಲೇ ಇಲ್ಲ, ಇಲ್ಲೇ ನಮ್ಮ ಹಪ್ಪಳ ಖಾಲಿ ಆಯ್ತಲ್ಲ ಅಂತೇಳಿ ಅವರು ಕಂಡುಕೊಂಡಂತ ವಿಧಾನ ಏನು ಅಂತಂದ್ರೆ, ಗುಣಮಟ್ಟ ಮತ್ತೆ ರುಚಿ ಅವೆರಡರಲ್ಲಿ ಎಲ್ಲೂ ಕೂಡ ರಾಜಿ ಆಗ್ಲಿಲ್ಲ. ಅದಕ್ಕೆ ಇನ್ನೂ ಹೆಚ್ಚಿನ ಮೆರಗು ಕೊಡ್ತಾರೆ, ಅದಕ್ಕೆ ಇನ್ನೂ ಹೆಚ್ಚಿನ ಕಲರ್ ಕೊಡ್ತಾರೆ, ಅದಕ್ಕೆ ಇನ್ನೂ ರುಚಿಕಟ್ಟಾದ ಹಪ್ಪಳಗಳನ್ನ ಮಾಡ್ತಾ ಬೆಂಗಳೂರಿನಾದ್ಯಂತ ಆ ಹಪ್ಪಳ ವ್ಯಾಪಾರ ಆಗ್ತದೆ. ಅವರಿಗೆ ಮಾರುಕಟ್ಟೆ ವ್ಯವಸ್ಥೆ ಅವರೇ ರೂಪಿಸಿಕೊಳ್ತಾರೆ. ರೂಪಿಸಿಕೊಂಡಂತ ಸಂದರ್ಭದಲ್ಲಿ ಅವರು ಕೊಟ್ಟಂತ ಸಾಲ 4 ತಿಂಗಳಲ್ಲಿ ಮರುಪಾವತಿ ಆಗ್ತದೆ. 2 ಲಕ್ಷ ರೂಪಾಯಿ ಕೊಟ್ಟಂತ ಸಾಲ ಮರುಪಾವತಿ ಆಗ್ತದೆ. ಮರುಪಾವತಿ ಮಾಡಿದ ನಂತರದಲ್ಲಿ ಅವರ ಆರ್ಥಿಕ ವ್ಯವಸ್ಥೆ ತುಂಬಾ ಸುಧಾರಿಸ್ತದೆ. ಸುಧಾರಿಸಿ ತದನಂತರದಲ್ಲಿ ಅವ್ರ ಮಕ್ಕಳುಗಳು ಇಂಜಿನಿಯರ್ಸ್, ಡಾಕ್ಟರ್ಸ್ ಒಳ್ಳೊಳ್ಳೆ ಹುದ್ದೆಗಳಲ್ಲಿ ಅಲಂಕರಿಸ್ತಾರೆ. ಇದು ಒಂದು ಸತ್ಯಕತೆ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತನ್ನ ಅಂತ ಹೇಳಿದ್ರೆ, ಯಶಸ್ವಿ ಉದ್ಯಮಿ ಆಗ್ಲಿಕ್ಕೆ ಒಬ್ಳು ನಿರಕ್ಷರಸ್ಥ ಮಹಿಳೆ ಕಂಡಂತ ದಾರಿ, ಕೊಟ್ಟಂತ ಸಹಕಾರ, ಆ ವ್ಯವಸ್ಥಾಪಕರು ಅಂದ್ರೆ ಮ್ಯಾನೇಜರ್, ಬ್ಯಾಂಕಿನ ಮ್ಯಾನೇಜರ್ ಕೊಟ್ಟಂತ ಸಹಕಾರ ಇವತ್ತು ಅವ್ರನ್ನ ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಎಂಟೈರ ಊರಲ್ಲಿ ಉದ್ಯೋಗ ಸೃಷ್ಟಿ ಆಗ್ತದೆ. ಆ ಊರಲ್ಲಿರ್ತಕ್ಕಂತ ಎಲ್ಲ ಹೆಣ್ಮಕ್ಳು ಹಪ್ಪಳದ ಉದ್ಯಮಿಯಾಗಿ ಪರಿವರ್ತನೆಗೊಂಡು ಇಡೀ ಎಂಟೈರ್ ಬೆಂಗಳೂರಿಗೆ ಇವತ್ತು 1 ಲಕ್ಷ ರೂಪಾಯಿನ ಹಪ್ಪಳ ಮಾರಾಟ ಆಗ್ತದೆ. ನಾನು ಯಾಕೆ ಈ ವಿಷಯನ ಪ್ರಸ್ತಾಪ ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ಭಾರತದಂತ ದೊಡ್ಡ ದೇಶದಲ್ಲಿ ಮಾರುಕಟ್ಟೆ ಬಹಳ ಸುಲಭ. ಇಲ್ಲಿ ಒಂದು ವಿಷಯನ ತಾವು ಮನಗಾಣಬೇಕು, ಗುಣಮಟ್ಟ ಮತ್ತೆ ರುಚಿ ಮತ್ತೆ ಇದಕ್ಕೆ ಸಂಬಂಧಿಸಿದಂತೆ ಪ್ರಚಾರ. ಯಾಕೆಂದ್ರೆ ನಮ್ಮ ಭಾರತ ದೇಶದ ಪ್ರಜೆಗಳು ಪ್ರಚಾರ ಪ್ರಿಯರು. ಎಲ್ಲಿಂದೋ ಬಂದಿರತಕ್ಕಂತ ಐಸ್ ಕ್ರೀಮ್ಗೆ ಅದಕ್ಕೊಂದು ರುಚಿ ಕೊಟ್ಟು ಟಿವಿ ಮಾಧ್ಯಮಗಳಲ್ಲಿ ಬರ್ತಕ್ಕಂತ ಒಂದು ಪ್ರಚಾರಕ್ಕೆ ನಾವು ಮಾರು ಹೋಗಿ ಇವತ್ತು ಆ ಐಸ್ ಕ್ರೀಮ್ ನ ಯಥೇಚ್ಛವಾಗಿ ಬಳಕೆ ಮಾಡ್ತೇವೆ. ಅವನು ಯಾರೋ ಒಬ್ಬ ಉದ್ಯಮಿ ಇವತ್ತು 1 ಕೋಟ್ಯಾಂತರ ರೂಪಾಯಿನ ಒಬ್ಬ ಉದ್ಯಮಸ್ಥ ಆಗ್ತಾನೆ. ಯಾಕೆಂದ್ರೆ 147 ಕೋಟಿ ಕಡಿಮೆ ಜನಸಂಖ್ಯೆ ಅಲ್ಲ, ಇದರಲ್ಲಿ 3 ಕೋಟಿ ಜನ ಸಹಿತ ಒಂದು ಉತ್ಪನ್ನನ ಬಳಕೆ ಮಾಡಿದ್ರೆ ಒಂದು ದಿವಸಕ್ಕೆ ಅವನು 1 ರೂಪಾಯಿ ಲಾಭ ಇಟ್ಟರೆ ಒಂದು ದಿವಸಕ್ಕೆ 3 ಕೋಟಿ ಹಣ ಆ ಉದ್ಯಮಿದಾಗ್ತದೆ ಅಂತೇಳಿ ತಾವು ಮನಗಾಣಬೇಕು. ಇದನ್ನು ಮನಗಂಡಂತ ಸರ್ಕಾರಗಳು ರೈತರಿಗೋಸ್ಕರ ವಿಶೇಷವಾದ ಯೋಜನೆಗಳನ್ನ ಇವತ್ತು ತಂದುಕೊಟ್ಟಿದೆ. ಈ ಸರ್ಕಾರದ ಯೋಜನೆಗಳು ಈ ರೈತರನ್ನ ಮುಟ್ಟುವಲ್ಲಿ ವಿಫುಲವಾಗ್ತಾ ಇದಾವೆ. 30 ಎಕರೆಯಲ್ಲಿ ನಂದು ದಾಳಿಂಬೆ ಇದೆ, 11.5 ವರ್ಷ ಆ ಗಿಡಕ್ಕೆ ವಯಸ್ಸಾಗಿದೆ. 10 ಬೆಳೆಗಳನ್ನು ನಾನು ತಗೊಂಡಿದ್ದೀನಿ, ಅದರಲ್ಲಿ ಕೋಟಿ ಕೋಟಿ ಕೋಟಿ ಸಂಪಾದಿಸಿದ್ದೀನಿ. ಇಲ್ಲಿಗೆ 12 ಕೋಟಿ ರೂಪಾಯಿ ದುಡ್ಡು ನಾನೆಲ್ಲಾ ಖರ್ಚನ್ನು ತೆಗೆದು ನನಗೆ ಉಳಿದಿದೆ. ಇವತ್ತು ಕೋಟಿ ಲೆಕ್ಕದಲ್ಲಿ ನಾನು ಮಾತನಾಡಲಿಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಬ್ಬ ರೈತ ಕೋಟಿ ಲೆಕ್ಕದಾಗ ಮಾತಾಡಬಹುದು ಅಂದಕ್ಕೆ ನಮ್ಮ ಮುಂದೆ ನಿಂತಿರ್ತಕ್ಕಂತ ನಾನೇ ಉದಾಹರಣೆ ಅಂತ ನಾನಾದ್ರೂ ಕೂಡ ಹೇಳ್ತಾ, ಆ ಬಂದಂತ ಹಣದಲ್ಲಿ ಪೇಪರ್ ನಲ್ಲಿ ಇನ್ನೊಂದು ವಿಷಯ ಇತ್ತು. ಒಂದು ವಿಷಯ ಉದ್ಯಮದ ಬಗ್ಗೆ ಮಾತನಾಡಿದ್ರು, ಈಸೂರು ಹಪ್ಪಳ ಮಾಡಿತಲ್ಲ ಸಪ್ಪಳ ಅನ್ನೋ ಒಂದು ವಿಷಯ. ಮುಂದಿನ ಇನ್ನೊಂದು ಶೀರ್ಷಿಕೆಯಲ್ಲಿತ್ತು ಭವಿಷ್ಯದಲ್ಲಿ ಸಿರಿಧಾನ್ಯಗಳು ಅಂತಿದ್ದ ಒಂದು ಶೀರ್ಷಿಕೆ ಇತ್ತು. ಭವಿಷ್ಯದಲ್ಲಿ ಸಿರಿಧಾನ್ಯಗಳು ಅಂತ ಕೆಳಗೆ ಮತ್ತೆ ಅದನ್ನು ಕೆದಕಿ ನೋಡ್ತಾ ಹೋದಾಗ ಸಿರಿಧಾನ್ಯದಲ್ಲಿ ಏನುಂಟು ಏನಿಲ್ಲ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಆ ಬರವಣಿಗೆನ ಬರೆದಿದ್ರು. ಅದನ್ನ ನೋಡದೆ ಈ ದಾಳಿಂಬೆ ಬೆಳೆಯಿಂದ ಬಂದಂತ ಹಣದಲ್ಲಿ ಏನ್ ಮಾಡಬಹುದು ಅಂತೇಳಿ ದಾಳಿಂಬೆ ಹಣದಿಂದ ಬಂದಂತ ಹಣನ ಈ ಸಮಾಜಕ್ಕೆ ಏನಾದ್ರೂ ಒಂದು ಕೊಡುಗೆ ಕೊಡೋಣ ಅಂತೇಳಿ ತೀರ್ಮಾನ ಮಾಡಿ ಆ ಪೇಪರ್ನಲ್ಲಿ ವಿಷಯ ಓದ್ತಂತ ಸಂದರ್ಭದಲ್ಲಿ ಭವಿಷ್ಯದಲ್ಲಿ ಸಿರಿಧಾನ್ಯಗಳು ಅಂತಿತ್ತು. ಅದ್ರ ಬಗ್ಗೆ ಮೆಲುಕಾಗ್ತಾ ಹೋಗ್ತಾ ಹೋಗ್ತಾ ಹೋಗ್ತಾ ಹೋಗ್ತಾ ಸಿರಿಧಾನ್ಯಗಳು ಎಲ್ಲಿ ಬೆಳೀತಾರೆ, ಸಿರಿಧಾನ್ಯಗಳು ಅಂದ್ರೆ ಏನು, ಆ ಸಿರಿಧಾನ್ಯಗಳ ಬಳಕೆ ಯಾರು ಮಾಡ್ತಾರೆ, ಏತಕ್ಕೆ ಬಳಕೆ ಮಾಡ್ತಾರೆ, ಬಳಕೆ ಮಾಡ್ಲಿಕ್ಕೆ ಬೇಕಾದಂತ ವ್ಯವಸ್ಥೆ ಏನು, ಅದು ಪ್ರೋಸೆಸ್ ಆಗ್ಬೇಕಲ್ಲ, ಸಂಸ್ಕರಣೆ ಆಗ್ಬೇಕಲ್ಲ. ಈಗ ರಾಗಿ ಇಟ್ಟಾದ್ರಷ್ಟೇ ಮುದ್ದೆ ಮಾಡ್ಲಿಕ್ಕೆ ಬರ್ತದೆ, ಹಾಗೆ ಇದು ಸಂಸ್ಕರಿಸಬೇಕಲ್ಲ, ಇದಕ್ಕೆ ಸಂಸ್ಕರತಕ್ಕಂತ ವ್ಯವಸ್ಥೆ ಎಲ್ಲಿದೆ ಅಂತೇಳಿ ಕೆದಕಿ ನೋಡಿದಂತ ಸಂದರ್ಭದಲ್ಲಿ ಅವತ್ತಿನ ದಿನಮಾನದಲ್ಲಿ ಕೃಷ್ಣ ಬೈರೇಗೌಡರು ಕೃಷಿ ಸಚಿವರಾಗಿದ್ರು. ಅವ್ರನ್ನ ಹೋಗಿ ನಾನು ಭೇಟಿಯಾದೆ. ಭೇಟಿಯಾದಂತ ಸಂದರ್ಭದಲ್ಲಿ ಅವರು ತುಂಬಾ ಉತ್ಸುಕರಾಗಿದ್ರು. ಅವತ್ತಿನ ದಿವಸ ನನ್ನನ್ನ ಉಪೇಕ್ಷೆ ಮಾಡಲಿಲ್ಲ ಅವರು. ನನ್ನನ್ನ ಕರೆದು ಕೂರಿಸಿ ಮಾತನಾಡಿ ಏನ್ ಕೆಲಸ ಮಾಡ್ತೀರಾ ಅಂತ ಕೇಳಿ, ಹಿಂಗೆ ಸ್ವಾಮಿ ನಾನೊಬ್ಬ ರೈತ, ಸಿರಿಧಾನ್ಯಗಳ ಬಗ್ಗೆ ತಾವು ಬಹಳ ವಿಶೇಷವಾದ ರೀತಿಯಲ್ಲಿ ಇವತ್ತೇನು ಮುಂಚೂಣಿ ಹೋರಾಟಗಾರರಾಗಿ ನಿಂತೀರಾ, ಆ ಸಿರಿಧಾನ್ಯಗಳ ಬಗ್ಗೆ ತುಂಬಾ ಆಸ್ತೆ ವಹಿಸಿ ಏನಾದ್ರೂ ಒಂದು ಈ ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತೇಳಿ ಬಂದಿದ್ದೀನಿ, ಅದ್ರ ಸಂಪೂರ್ಣ ಮಾಹಿತಿ ನನಗೆ ಬೇಕು ಅಂತೇಳಿ ಅವ್ರನ್ನ ಕೇಳಿದಂತ ಸಂದರ್ಭದಲ್ಲಿ GKVK ನಲ್ಲಿ ಇರತಕ್ಕಂತ ಕೃಷಿ ವಿಶ್ವವಿದ್ಯಾಲಯದ ರಾಜೇಂದ್ರ ಅಂತೇಳಿ ಒಬ್ರು ವೈಸ್ ಚಾನ್ಸಲರ್ ಕರೆಸಿ ಅವರು ನನಗೆ ಪರಿಚಯ ಮಾಡಿಕೊಡ್ತಾರೆ. ಅಲ್ಲಿ ಅದಕ್ಕೆ ಒಂದು ಪ್ರತ್ಯೇಕವಾದ ವಿಭಾಗ ಇದೆ, ಸಿರಿಧಾನ್ಯಗಳ ವಿಭಾಗ. ಅಲ್ಲಿ ಬೆಳೆಯಿಂದ ಹಿಡಿದು ಮಾರುಕಟ್ಟೆವರೆಗೆ ತಮಗೆ ಮಾಹಿತಿ ಕೊಡ್ತಾರೆ. ತಾವು ದಯಮಾಡಿ ಅವರ ಸಂಪರ್ಕ ಮಾಡಿ ಅಂತ ಹೇಳಿದಂತ ಸಂದರ್ಭದಲ್ಲಿ ನಾನು ಆ ರಾಜೇಂದ್ರ ಅವರನ್ನ ಭೇಟಿ ಮಾಡಿ ಅವರಿಗೆ ಕಡಿಮೆ ಅಂತಂದ್ರೆ ಒಂದು ತಿಂಗಳು ಸತತವಾಗಿ ಅವರು ಬೆನ್ಬಿದ್ದೆ, ಆದ್ರೆ ಅವರಿಗೆ ಮಾಹಿತಿ ಇಲ್ಲ. ದುರಂತ ಇದು, ಮಾಹಿತಿ ಇಲ್ಲ ಅವರಿಗೆ. ಪುಸ್ತಕದಲ್ಲಿದೆ, ಮಸ್ತಕ ತಗೊಂಡಿದ್ದಾರೆ, ಅದನ್ನ ಹೇಳಬೇಕು ಹೇಳ್ತಾರಷ್ಟೇ. ಅನುಭವ ಇದೆಯಲ್ಲ, ಅನುಭವದ ಕೊರತೆ ತುಂಬಾ ಕಾಡ್ತಿತ್ತು. ಆಗ ನೋಡಿ ಸ್ವಾಮಿ, ಸಿರಿಧಾನ್ಯಗಳನ್ನ ಏಕೆ ಬಳಸಬೇಕು, ಅದರಲ್ಲಿ ಏನಿದೆ ಅಂತ ಕೇಳಿದಂತ ಸಂದರ್ಭದಲ್ಲಿ ಸಿರಿಧಾನ್ಯಗಳಲ್ಲಿ ಏನುಂಟು ಏನಿಲ್ಲ ಎಲ್ಲದೂ ಇದೆ, ಈ ಮನುಷ್ಯನಿಗೆ ಅಗತ್ಯವಾಗಿರ್ತಕ್ಕಂಥ ಎಲ್ಲಾ ಪೋಷಕಾಂಶಗಳು ಅದರಲ್ಲಿ ಅಡಗಿವೆ, ಆದರೆ ಅದು ಪಾಲಿಶ್ ಆದಾಗ ಆ ಎಲ್ಲ ಪೋಷಕಾಂಶಗಳು ಅದರಿಂದ ಹೊರಟೋಗ್ತದೆ, ಅದು ಅನ್ಪಾಲಿಶ್ ಆಗಬೇಕು. ಅಂದ್ರೆ ವಿಥೌಟ್ ಪಾಲಿಶ್ ಅಂತಂದ್ರೆ ಅದನ್ನು ಪಾಲಿಶ್ ಮಾಡೋದ ರೀತಿಯಲ್ಲಿ ಅದು ನಂಗೆ ಜಸ್ಟ್ ಅದರ ಸಿಪ್ಪೆ ತೆಗೆದು ನೀವು ಕೊಡ್ತಕ್ಕಂತ ವ್ಯವಸ್ಥೆ ಆದಾಗ ಮಾತ್ರ ಆ ಸಿರಿಧಾನ್ಯಗಳಿಗೆ ಮಹತ್ವ, ಆ ಸಿರಿಧಾನ್ಯಗಳಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಹೆಚ್ಚುತ್ತದೆ ಎನ್ನುವ ಒಂದು ಅಂಶನ ಹೊರತಂದಂತ ಸಂದರ್ಭದಲ್ಲಿ ನಾನು ಯೋಚನೆ ಮಾಡಿದೆ, ಅದು ಸಾಧ್ಯವಾ ಅಂತ ಕೇಳಿದೆ. ಇಲ್ಲ, ಅದು ತುಂಬಾ ಕಷ್ಟ ಸಾಧ್ಯ. ಅದು ಕಷ್ಟ ಸಾಧ್ಯ ಅಂತ ಹೇಳಿದ್ರೆ ಆಗ್ಲೂಬಹುದು, ಆಗದೆ ಇಲ್ದಿರಬಹುದು. ಯಾಕೆ ಅಂತ ಹೇಳಿದ್ರೆ ಅದ್ರ ಕಾಳು ಭತ್ತದ ಹಾಗೆ ಒಂದೇ ಸಮನಾದ ರೀತಿ ಇರೋದಿಲ್ಲ, ಚಿಕ್ಕದು ದೊಡ್ಡದು ದಪ್ಪದು ಸೀಕ್ಲು ಕಾಳು ಎಲ್ಲ ಬರ್ತದೆ. ಆ ಸಿಪ್ಪೆ ತೆಗೆಯೋದು ತುಂಬಾ ಕಷ್ಟಕರವಾದ ಕೆಲಸ. ಅದಕ್ಕೆ ನಮ್ಮ ಭಾರತದಲ್ಲಿ ಎಲ್ಲೂ ಕೂಡ ಇದುವರೆಗೂ ಸಕ್ಸಸ್ ಆಗಿಲ್ಲ. ಯಾಕೆಂದ್ರೆ ಅಕ್ಕಿ ಜೊತೆನಲ್ಲಿ ಭತ್ತ ಬಂದ್ರೆ ಊಟ ಮಾಡ್ಲಿಕ್ಕೆ ಹೇಗಾಗೋದಿಲ್ವೋ, ಈ ಅಕ್ಕಿ ಜೊತೆನಲ್ಲಿ ಸಿರಿಧಾನ್ಯದ ಸಿಪ್ಪೆ ತೆಗೆದೇ ಇರತಕ್ಕಂತ ಕಾಳು ಬಂದ್ರೆ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ವಿಷಯನ ಮನಗಂಡು ಇದಕ್ಕೆ ಏನ್ ಮಾಡ್ಬೇಕು ಸ್ವಾಮಿ ಅಂತೇಳಿ ಮತ್ತೆ ಅವ್ರು ಬೆನ್ಬಿದ್ದಂತ ಸಂದರ್ಭದಲ್ಲಿ ಅವರು ಕೈ ಚೆಲ್ಲಿದ್ರು, ವಿಶ್ವವಿದ್ಯಾಲಯದಲ್ಲಿ ಕೈ ಚೆಲ್ಲಿದ್ರು. ಇದು ತುಂಬಾ ಕಷ್ಟಕರವಾದ್ರಿ, ಇದ್ರ ಬಗ್ಗೆ ಸಂಶೋಧನೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ರೋಲಿಂಗ್ ಮೆಥಡ್ ಏನಿದೆ ಪಾಲಿಶ್ ಮೆಥಡ್ ಅದರಲ್ಲೇ ಹೋಗ್ಬೇಕು ಹಾಗೆ ಹೀಗೆ ಅಂತ ಹೇಳಿದ್ರು. ಸರಿ ಅನ್ಬಿಟ್ಟು ನಾನು ತಾಕಲಾಡದಲ್ಲಿದ್ದೆ, ತಮಿಳ್ನಾಡು ಕೇರಳ ಭವಾನಿ ಈ ಕಡೆ ನಾಸಿಕ್ ಇಲ್ಲೆಲ್ಲ ಆಗ್ತಾನೆ ಎಲ್ಲ ಪಾಲಿಶ್ ಐಟಮ್ ಸಿರಿಧಾನ್ಯಗಳು ಬರ್ತಾ ಇತ್ತು. ಮಿಲ್ಲಿನ ಮಾಲೀಕರ ಹತ್ರ ಹೋಗಿ ನಾನು ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಇಲ್ಲ ಇದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ಇದು ಪಾಲಿಶ್ ಆಗಿ ಅಷ್ಟೇ ಬರಬೇಕು, ಪಾಲಿಶ್ ಆಗಿ ಬಂದ್ರೆ ಅಷ್ಟೇ ಇದು ತಿನ್ಲಿಕ್ಕೆ ಇದು ಬರ್ತದೆ, ಇದು ಆಗದೇ ಇಲ್ಲ ಅಂತೇಳಿ ಮನಗಂಡದ ಸಂದರ್ಭದಲ್ಲಿ ನಾನು ಚಲಬಿಡಿದ ವಿಕ್ರಮನಾಗೆ ಮತ್ತೆ ಯೂನಿವರ್ಸಿಟಿ ಅವ್ರ ಹತ್ರ ಹೋಗ್ತೀನಿ, ಸ್ವಾಮಿ ಇದಕ್ಕೆ ತಂತ್ರಜ್ಞರ ತಂಡ ಒಂದು ಕರೆಸಿ ಅವ್ರಿಗೇನ್ ಬೇಕು ಆ ಮೆಟೀರಿಯಲ್ಸ್ ಅನ್ನ ನಾನು ಒದಗಿಸಿಕೊಡ್ತೀನಿ, ದಯಮಾಡಿ ನೀವು ಇದಕ್ಕೇನಾದ್ರೂ ಒಂದು ಇದು ಮಾಡಬೇಕು ಅಂತ ಕೇಳಿದಂತ ಸಂದರ್ಭದಲ್ಲಿ ಅವರು ಒಂದ್ ಮಾತು ಹೇಳಿದ್ರು, ನೋಡಿ ನಮ್ಮ ಇರತಕ್ಕಂತ ವ್ಯವಸ್ಥೆನಲ್ಲಿ ಅದಕ್ಕೆ ಯಾವುದೇ ಫಂಡ್ಸ್ ಇಟ್ಟಿಲ್ಲ, ದಯಮಾಡಿ ಅದು ಕಷ್ಟ ಸಾಧ್ಯ, ನೀವು ಇದರಿಂದ ಹೊರಗೆ ಹೋಗ್ಬಿಡಿ ಅಂತ ಒಂದ ಸಂದೇಶವನ್ನು ಅವ್ರು ಕೊಟ್ಟಂತ ಸಂದರ್ಭದಲ್ಲಿ ತುಂಬಾ ಬೇಸರಗೊಂಡು ನಾನು ಬಂದೆ. ಈಗ ತಂತ್ರಜ್ಞಾನ ಮಾಡಿ ನಿಮ್ ಕೈಗೆ ಮೊಬೈಲ್ ಕೊಟ್ಟಿದೆ, ಅದರಲ್ಲಿ ಎಲ್ಲದೂ ಇದೆ, ನಿಮಗೆ ಏನ್ ಬೇಕು ಬೇಡ ಎಲ್ಲದೂ ಇದೆ, ಬೇಡದೇ ಇದ್ದಷ್ಟೇ ನೋಡ್ತಾ ಹೋದ್ರೆ ನಿಮಗೆ ಸಿಕ್ಕೋದು ಬೇಡದೇ ಇದ್ದಷ್ಟೇ ಸಿಗುತ್ತೆ. ಕೃಷಿ ಸಂಬಂಧಪಟ್ಟಂತ ಎಲ್ಲಾ ವಿಷಯಗಳು ಕೃಷಿ ಇಲಾಖೆನಲ್ಲಿದೆ, ನಮಗೆ ಬೇಕಾದಷ್ಟೇ ಆಯ್ಕೆ ಮಾಡಿಕೊಂಡು ಆ ಕೃಷಿ ವಿಜ್ಞಾನಿಗಳ ಜೊತೆ ನಾವು ಸಂಪರ್ಕ ಮಾಡಿ ಅಲ್ಲಿ ದೊರೆತಕ್ಕಂತ ಎಲ್ಲಾ ಸೌಲಭ್ಯಗಳನ್ನು ನಾವು ರೈತಾದಂತವನು ನಾವು ನಮ್ಮ ಜೀವನಕ್ಕೆ ಅಳವಡಿಸಿ ಒಳ್ಳೆ ವಿಶೇಷವಾದ ರೈತನಾಗಲಿಕ್ಕೆ ಎಲ್ಲದೂ ಸಹಿತ ನಮ್ಮ ಸರ್ಕಾರದ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಮಗೆ ತಮಗೆ ಮನವಿ ಮಾಡ್ತಾ ತಾವು ನಾನು ಈಗ ಮತ್ತೆ ಸಿರಿಧಾನ್ಯಗಳ ನನ್ನ ಫ್ಯಾಕ್ಟರಿಗೆ ಬರ್ತೇನೆ, ಅಲ್ಲಿ ಮಾಡಿ ಮಾರುಕಟ್ಟೆಗೆ ಯಾವಾಗ ಉತ್ತಮವಾದಂತ ಒಂದು ಚೂರು ಲವಲೇಶವೂ ಇಲ್ಲ, ಅದರಲ್ಲಿ ಒಂದು ಸಿಪ್ಪೆ ತೆಗೆದೇ ಇರತಕ್ಕಂತ ಕಾಳಿಲ್ಲ, ಒಂದು ಸಣ್ಣ ಕಾಳಿಲ್ಲ. ಆ ಸಣ್ಣ ಕಾಳು ಬಂದಂತದನ್ನ ಬೇರೆ ಬೇರೆ ಈ ಜೀನಿ ಈ ತರದವ ಏನ್ ಬರ್ತಾವ ಅವಕ್ಕೆಲ್ಲ ಕೊಡ್ತೀನಿ. ಅವಕ್ಕೆಲ್ಲವಕ್ಕೂ ಒಂದು ವ್ಯವಸ್ಥೆ ಮಾಡಿ ಇವತ್ತು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟ ಇರತಕ್ಕಂತ ಅಕ್ಕಿನ ಸಂತೃಪ್ತಿ ಅಂತೇಳಿ ನಂದೇ ಒಂದು ಬ್ರಾಂಡ್ ಮಾಡಿ ಆ ಸಂತೃಪ್ತಿ ಬ್ರಾಂಡ್ ಜೊತೆಯಲ್ಲಿ ಬೆಂಗಳೂರು ಮೈಸೂರು ಹೈದರಾಬಾದ್ ಹೊರದೇಶಗಳಿಗೂ ಸಹಿತ ಅಲ್ಲಿರ್ತಕ್ಕಂಥ ಏಜೆನ್ಸಿಗಳು ನನ್ನ ಸಿರಿಧಾನ್ಯಗಳನ್ನ ಬೇರೆ ಕಡೆ ರಫ್ತು ಮಾಡತಕ್ಕಂಥ ವ್ಯವಸ್ಥೆಯಲ್ಲಿ ನಾನು ಕೂಡ ಇದೀನಿ. ಕೃಷಿ ಬಹಳ ವಿಶಿಷ್ಟವಾದ್ದು, ಆ ಕೃಷಿನ ಬಹಳ ಪ್ರೀತಿಯಿಂದ ಒಪ್ಪಿಕೊಂಡು ಅದ್ರ ಜೊತೆ ನಾವು ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗಬೇಕು. ಹೆಂಗೆ ನಾವು ಒಂದು ಡಾಬಾಕ್ ಹೋದ್ರೆ ಅಲ್ಲಿ ಯಾರೋ ಒಬ್ರು ಸಂಗಡಿಗರು ಸಿಕ್ಕಿ ನಾವು ಹೆಂಗ್ ಜೊತೆ ಆಗ್ತವೋ, ಕೃಷಿ ಜೊತೆನಲ್ಲಿ ಅದರ ಒಡಂಬಡಿಕೆ ಜಾಸ್ತಿ ಆದಂತ ಸಂದರ್ಭದಲ್ಲಿ ಆಮೇಲೆ ಬಳಕೆ ಯಾವ್ದನ್ನ ಎಷ್ಟು ಮಾಡಬೇಕು ಅಷ್ಟು ಮಾಡಿದ್ರೆ, ಯಾಕೆಂದ್ರೆ ಮನುಷ್ಯದಾಗಿ ಅದು ಒಂದು ಸಸ್ಯ, ಮನುಷ್ಯದಾಗಿ 11 ವರ್ಷದ ದಾಳಿಂಬೆ ಗಿಡ ಅಂತ ಹೇಳಿದ್ರೆ ಅದು ಸುಮ್ಸುಮ್ನೆ ನನ್ನ ಜೊತೆಯಲ್ಲಿಲ್ಲ, ಅದು ಅದಕ್ಕೇನ್ ಬೇಕು ಬೇಡ ಅನ್ನೋದನ್ನ ನಾನು ಅಲ್ಲಿ ನಿಂತು ಹೋಗಿ ನೋಡಿದಾಗ ಗೊತ್ತಾಗ್ತದೆ ಇದಕ್ಕೇನ್ ಬೇಕು ಬೇಡ ಅಂತ, ಯಾಕೆಂದ್ರೆ ಅನುಭವ ಹೇಳ್ಕೊಡ್ತದೆ ನನಗೆ. ಹಾಗಾಗಿ ತಾವು ಜಾಸ್ತಿ ಕೃಷಿ ಜೊತೆ ಒಡನಾಟ ಇಟ್ಕೊಳ್ಳಿ, ಮುಂದೊಂದ್ ದಿವಸ ಈ ಕೃಷಿಗೆ ಬಹಳ ವಿಶೇಷವಾದ ಪ್ರಾಮುಖ್ಯತೆ ಸಿಗ್ತದೆ. ಏನು ವಿಮುಖರಾಗಿದ್ದಾರೆ ರೈತರು, ಅವ್ರ್ಯಾರು ಕೃಷಿಯಿಂದ ವಿಮುಖರಾಗದ್ ಬೇಡ. ತಮ್ಮ ಮಕ್ಕಳಿಗೆ ಅವರೇನೇ ಇಂಜಿನಿಯರ್ ಡಾಕ್ಟರ್ ಓದಿದ್ರು ಸಹಿತ ಬಂದಂತ ದಿವಸಗಳಲ್ಲಿ ತಮ್ಮ ಮನೆಗಳಲ್ಲಿ ಹೊಲಕ್ಕೆ ಮನಕ್ಕೆ ಕರ್ಕೊಂಡೋಗಿ ಆ ಕೃಷಿನಲ್ಲಿ ಇರತಕ್ಕಂಥ ವೈವಿಧ್ಯತೆಗಳನ್ನ ಅವ್ರ ಜೊತೆ ಹಂಚ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ವಿಶೇಷವಾಗಿ ಮನವಿ ಮಾಡ್ತಾ ಮಾತನಾಡಲಿಕ್ಕೆ ನನಗೆ ಅನುವು ಮಾಡಿಕೊಟ್ಟಂತ ಎಲ್ಲ ಸಂಘಟಕರಿಗೆ ಸಂಯೋಜಕರಿಗೆ ಎಲ್ಲ ನನ್ನ ಅನ್ನದಾತ ಬಂಧುಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಜವಾನ್ ಜೈ ಕಿಸಾನ್. ಇದುವರೆಗೆ ಸಿರಿಧಾನ್ಯಗಳ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ರೈತ ಹಾಗೂ ಉದ್ಯಮಿಯಾದ ಮಂಜುನಾಥ್ ಅವರ ಮಾತುಗಳನ್ನು ಕೇಳಿದಿರಿ. ನಮಗೆಲ್ಲ ಅವು ಕಣವಿದು, ನಮಗೆಂದು ಬಂದ ಭಾಗ್ಯವಿದು, ನಮಗೆಂದು ಬಂದ ಭಾಗ್ಯವಿದು, ದೇಶೀಯ ಭೋಜನವಿದು, ಸವಿಯಾದ ಭಕ್ಷ್ಯಗಳಿವು, ದೇಶೀಯ ಭೋಜನವಿದು, ಸವಿಯಾದ ಭಕ್ಷ್ಯಗಳಿವು. ಕಡುಬು ನೋಡು ಮೊದಲು ಸೇರಲೆಂಬ ಒಡಲು, ಕಡುಬು ನೋಡು ಮೊದಲು ಸೇರಲೆಮ್ಮ ಒಡಲು ದೇಶೀಯ ಭೋಜನವಿದು ಸವಿಯಾದ ಭಕ್ಷ್ಯಗಳಿವು ದೇಶೀಯ ಭೋಜನವಿದು ಸವಿಯಾದ ಭಕ್ಷ್ಯಗಳಿವು ದೇಶೀಯ ಭೋಜನವಿದು ಸವಿಯಾದ ಭಕ್ಷ್ಯಗಳಿವು ಭೋಜನವಿದು ಸವಿಯಾದ ಭಕ್ಷ್ಯಗಳಿವು ದೇಶೀಯ ಭೋಜನವಿದು ಸವಿಯಾದ ಭಕ್ಷ್ಯಗಳಿವು ಸವಿಯಾದ ಭಕ್ಷ್ಯಗಳಿವು ಸವಿಯಾದ ಭಕ್ಷ್ಯಗಳಿವು ವಿಶ್ವದ ಜನಜೀವನದ ಕ್ಷೇಮಾಭ್ಯುದಯದಲ್ಲಿ ಸಿರಿಧಾನ್ಯಗಳ ಮಹತ್ವವನ್ನು ಕುರಿತು ಜಾಗೃತಿ ಮೂಡಿಸುವ ವಿಶೇಷ ಸರಣಿ ಹಳೆಯ ಹೊನ್ನು ಪ್ರಸಾರವಾಯಿತು. ನೆರವು ಗೋವಿಂದರಾವ್ ಎನ್ ರಾಠೋಡ್. ನಿರ್ಮಾಣ ಸೋಮಶೇಖರ್ ಎಸ್ ಪ್ರುಳಿ. ನವಣಿ ಜೋಳ ಊದಾಳು ಕೊಡುವುದು ಬಂಗಾರದ ಬಾಳು ನವಣಿ ಜೋಳ ಊದಾಳು ಕೊಡುವುದು ಬಂಗಾರದ ಬಾಳು ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ ಸಿರಿಧಾನ್ಯಗಳು ಇವು ಸಿರಿಧಾನ್ಯಗಳು ಕಿರುಧಾನ್ಯಗಳು ಇವು ಸಿರಿಧಾನ್ಯಗಳು ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ ಕಡೆಗಣಿಸದಿರಿ ಕಡೆಗಣಿಸದಿರಿ. ಈಗ ಅಡವಿರಯ್ಯ ವಸ್ತ್ರಭಟ್ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳೋಣ. ನೀ ಒಂದೇ ಭಾವದಿ ಕೇಳೆ ಸಂಧಿ ಮನಿ ಸಂಗವ ವಂದಿರ ಬಾಳ ಗಂಧಿರ ನೀ ಒಂದಿನ ಬಾಳ ಗಂಧಿರ ಎಂದು ತರುವಲ್ಲದ ಗಂಡ ಇಂದ ಗೋಧಿಯ ತಂದ ಬೀಸಿ ಮಾಡಂದ ಕರೆದ ಅತ್ತಿಗೆ ಯಾರಿಟ್ಟು ಮಾವಾಗೆ ಬದನೆಕಾಯಿ ಬರತಾವ ಕಲಸಿಟ್ಟು ತಡೆಯ ಬದನೆಕಾಯಿ ಬರತಾವ ಕಲಸಿಟ್ಟು ನವ ಖಂಡವೆಂಬ ತೊಂಬತ್ತು ರೊಟ್ಟಿ ತಟ್ಟಾನೆ ಸೇರಣ್ಣಿ ಬಟ್ಟದೊಳಗೈ ಕಂಡು ಇಷ್ಟು ಉಂಡಿದರು ಸಾವು ಬರಲಿಲ್ಲ ಕೇಳಿದ ಬಂದಿನ ಬಾಳ ಬೆಂದಿನ ನೀ ಒಂದೇ ಭಾವದಿ ಕೇಳೆ ಚಂದಿ ಮನಿ ಸಂಗತ್ತ ಒಂದಿನ ಬಾಳ ಬೆಂದಿನ ಶಾವಿಗಿ ಬಾನ ಬೆಣ್ಣೆ ಕಾಸಿದ ತುಪ್ಪ ಸಣ್ಣಕ್ಕಿ ಶಾವಿಗಿ ಬಾನ ಬೆಣ್ಣೆ ಕಾಸಿದ ತುಪ್ಪ ಎರ ತುಪ್ಪ ಹಾಕಿ ಮೆತ್ತನೆ ಕಲಸಿಟ್ಟು ಬಣ್ಣದ ಕೌದಿ ಕೆಲಿಗುಂಬಿಲಿ ಕೊಂಡು ಕಣ್ಣು ಮುಚ್ಚಿದ್ರೆ ಸಾವು ಬರಲಿಲ್ಲ ಕೇಳಕ್ಕ ಒಂದಿನ ಬಾಳ ಬೆಂದಿನ ನಾನೊಂದಿನ ಬಾಳ ಬೆಂದಿನ ನೀ ಒಂದೇ ಭಾವದಿ ಕೇಳೆ ಸಂಧಿ ಮನಿ ಸಂಗಕ್ಕ ಒಂದಿನ ಬಾಳ ಬೆಂದಿನ ರಾಮಪುರದ ಬಕ್ಕ ಭೀಮಾ ನದಿಯಲ್ಲಿ ಸಿಕ್ಕ ರಾಮಪುರದ ಬಕ್ಕ ಭೀಮಾ ನದಿಯಲ್ಲಿ ಸಿಕ್ಕ ನನಗ ನೋಡಿ ಯವನಕ್ಕ ನನಗ ಬಂದಿತ ದುಃಖ ನನಗ ನೋಡಿ ಯವನಕ್ಕ ನನಗ ಬಂದಿತ ದುಃಖ ಒಂದಿನ ಬಾಳ ಬೆಂದಿನ ಒಂದೇ ಭಾವದಿ ಕೇಳ ಸಂಧಿ ಮನಿ ಸಂಗತ್ತ ಒಂದಿನ ಬಾಳ ಬೆಂದಿನ ನಾನೊಂದಿನ. ಇದೇ ಕಲಾವಿದರಿಂದ ಆಲಿಸಿ ಇನ್ನೊಂದು ತತ್ವಪದ. ಯಾತಾರಿಂದಲೀ ಮಾಡಲಿ ಆತ್ಮನ ಪೂಜೆ ಯತ್ತ ನೋಡಲು ತಾನೇ ತಾನಾಗಿ ಹೇನು ಯಾತಾರಿಂದಲೀ ಮಾಡಲಿ ಆತ್ಮನ ಪೂಜೆ ಯತ್ತ ನೋಡಲು ತಾನಾಗಿ ಹೇನು ನಿತ್ಯ ನಿರಂಜನ ನಿರಾಳ ನಿರ್ಗುಣ ನಿತ್ಯ ನಿರಂಜನ ನಿರಾಳ ನಿರ್ಗುಣ ಅತ್ಯಧಿಕ ನಂದ ಪರಿಪೂರ್ಣ ಬ್ರಹ್ಮ ಯಾತಾರಿಂದಲಿ ಮಾಡಲಿ ಆತ್ಮನ ಪೂಜೆ ಯತ್ತ ನೋಡಲು ತಾನೇ ತಾನಾಗಿ ಹೇನೋ ವಸ್ತ್ರದ ಮಠ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನ ಕೇಳಿದ್ರಿ. ಈಗ ಇನ್ನೊಮ್ಮೆ ಕೇಳೋಣ ನಿತ್ಯಮೇಘ ಸಂದೇಶ.